ಇವಳು ಯಾರು ಬಲ್ಲೆಯೇನು? ಇವಳ ಹೆಸರ ಹೇಳಲೇನು? ಇವಳು ಯಾರು ಬಲ್ಲೆಯೇನು? ಇವಳು ಯಾರು ಬಲ್ಲೆಯೇನು? ಇವಳ ಹೆಸರ ಹೇಳಲೇನು? ಇವಳ ದನಿಗೆ ತಿರುಗಲೇನು? ಇವಳು ಏತಕೋ ಬಂದು ನನ್ನ ಸೆಳೆದಳು? ಇವಳು ಯಾರು ಬಲ್ಲೆಯೇನು? ಇವಳ ಹೆಸರು ಹೇಳಲೇನು? ಇವಳ ದನಿಗೆ ತಿರುಗಲೇನು? ಇವಳು ಏತಕೋ ಬಂದು ನನ್ನ ಸೆಳೆದಳು? ಅಡಿಯ ಮುಟ್ಟ ನೀಳ ಜಡೆ ಅಡಿಯ ಮುಟ್ಟ ನೀಳ ಜಡೆ ಮುಡಿಯ ತುಂಬ ಹೂಗು ಹೆಡೆ ಇವಳು ಅಡಿಯ ನಿಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಅಡಿಯ ನಿತ್ತ ಕಡೆ ಹೆಜ್ಜೆ ಹೆಜ್ಜೆಗೆ ಒಂದು ದೊಡ್ಡ ಮಲ್ಲಿಗೆ ಇವಳು ಯಾರು ಬಲ್ಲೆಯೇನು? ಇವಳ ಹೆಸರು ಹೇಳಲೇನು? ಇವಳ ದನಿಗೆ ತಿರುಗಲೇನು? ಇವಳು ಏತಕೋ ಬಂದು ನನ್ನ ಸೆಳೆದಳು? ಸಂಜೆ ಗೆಂಪು ಕಾಲಂದುಗೆ ಗೆಜ್ಜೆ ಇಂಪು ಮೋಹದ ಮಲ್ಲಿಗೆಯ ಕಂಪು ಕರೆದು ಬೆನ್ನನು ಮಲ್ಲಿಗೆಯ ಕಂಪು ಕರೆದು ಬೆನ್ನನು ನಾನು ಹಿಡಿಯ ಹೋದೆನು ನಾನು ಹಿಡಿಯ ಹೋದೆನು ಬಂಗಾರದ ಬೆಳಕಿನೊಳಗೆ ಮುಂಗಾರಿನ ಮಿಂಚು ಬೆಳಗೆ ಇಳಗಿಳಿದಿಹ ಮೋಡದೊಳಗೆ ಮೆರೆಯುತ್ತಿದ್ದಳು ನನ್ನ ಕರೆಯುತ್ತಿದ್ದಳು ಇವಳು ಯಾರು ಬಲ್ಲೆಯೇನು? ಇವಳ ಹೆಸರು ಹೇಳಲೇನು? ಇವಳ ದನಿಗೆ ತಿರುಗಲೇನು? ಇವಳು ಏತಕೋ ಬಂದು ನನ್ನ ಸೆಳೆದಳು?